ರೈತ ಧ್ವನಿ ಕಿಸಾನ್ ವಾಣಿ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ, ಇನ್ನು ಸಿಗುವುದು ಸಂತಸದ ಕ್ಷಣವು, ಕಳೆವುದು ಸುಖದಿಂದ ವೃದ್ಧಾಪ್ಯ. ರಕ್ಷಿತ ಆಗುವ ಅನ್ನದಾತ, ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ, ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ರೈತ ಬಾಂಧವರಿಗೆಲ್ಲ ರೈತ ಧ್ವನಿ ಕಿಸಾನ್ ವಾಣಿ ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸುತ್ತಿರುವ ಕಾರ್ಯಕ್ರಮಕ್ಕೆ ಸ್ವಾಗತ. ರೈತ ಬಾಂಧವರೇ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಕರಿಮೆಣಸು ಮತ್ತು ಏಲಕ್ಕಿ ಬೆಳೆಗಳನ್ನು ಬಾಧಿಸುವ ಕೀಟಪೀಡೆಗಳು ಮತ್ತು ಅವುಗಳ ನಿರ್ವಹಣಾ ಕ್ರಮಗಳು. ಈ ಕುರಿತು ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾಲಯದ ಮಡಿಕೇರಿಯ ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರದ ಕ್ಷೇತ್ರ ಅಧೀಕ್ಷಕರು ಹಾಗೂ ಕೀಟಶಾಸ್ತ್ರ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಹೆಚ್.ಸಿ. ಲತಾ ಅವರೊಂದಿಗೆ ಸಂದರ್ಶನ. ಆತ್ಮೀಯ ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಕರಿಮೆಣಸು ಮತ್ತು ಏಲಕ್ಕಿ ಬೆಳೆಗಳನ್ನು ಬಾಧಿಸುವಂಥ ಕೀಟಪೀಡೆಗಳು ಮತ್ತು ಅವುಗಳ ನಿರ್ವಹಣಾ ಕ್ರಮಗಳ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋಣ. ಈ ಕುರಿತು ನಮಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾಲಯದ ಮಡಿಕೇರಿಯಲ್ಲಿರುವಂತಹ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರದ ಕ್ಷೇತ್ರ ಅಧೀಕ್ಷಕರು ಹಾಗೂ ಕೀಟಶಾಸ್ತ್ರ ಸಹಾಯಕ ಪ್ರಾಧ್ಯಾಪಕರಾದಂಥ ಡಾಕ್ಟರ್ ಹೆಚ್.ಸಿ. ಲತಾ ಅವರು. ನಮಸ್ಕಾರ ಡಾಕ್ಟರ್ ಲತಾ ಅವರೇ. ನಮಸ್ಕಾರ ಸರ್. ಪ್ರಾರಂಭದಲ್ಲಿ ಕರಿಮೆಣಸನ್ನ ಬಾಧಿಸುವಂಥ ಮುಖ್ಯವಾದ ಕೀಟಪೀಡೆಗಳು ಯಾವ್ಯಾವು ಅಂತೀರಿ? ಈ ಕರಿಮೆಣಸು ಇದು ಒಂದು ಕಮರ್ಷಿಯಲ್ ಕ್ರಾಪ್ ಆಗಿದೆ, ವಾಣಿಜ್ಯ ಬೆಳೆ ಮತ್ತು ಸಾಂಬಾರ ಬೆಳೆ, ಸಾಂಬಾರು ಪದಾರ್ಥಗಳಾಗಿದೆ. ಇದನ್ನು ಬೆಳೆಯೋದರಿಂದ ರೈತರು ಹೆಚ್ಚಿನ ಇಳುವರಿ ಹಾಗೂ ಆದಾಯವನ್ನು ಕೂಡ ಗಳಿಸಬಹುದು. ಇದರಲ್ಲಿ ಬಹುಮುಖ್ಯವಾಗಿ ಬರುವ ಪ್ರಮುಖ ಕೀಟಗಳು ಯಾವುವೆಂದರೆ ಪೊಳ್ಳು ದುಂಬಿ, ಇದನ್ನು ಚಿಕ್ಕಟ ದುಂಬಿ ಅಂತಾನೂ ಕರೀತಾರೆ, ಮತ್ತೆ ಥ್ರಿಪ್ಸ್ ನುಸಿ, ಇಟ್ಟು ತಿಗಣೆ ಹಾಗೂ ಕಾಂಡ ಕೊರೆಯುವ ಹುಳುಗಳು. ಈ ನಾಲ್ಕು ಇದಕ್ಕೆ ಬರುವಂತಹ ಬಹುಮುಖ್ಯ ಕೀಟಗಳು. ಈಗ ತಾವು ಪೊಳ್ಳು ದುಂಬಿ ಅಂತ ಹೇಳಿದ್ರಿ, ಈ ಪೊಳ್ಳು ದುಂಬಿ ಯಾವ ಹಂತದಲ್ಲಿ ಬರುತ್ತೆ ಮತ್ತೆ ಇದರ ಹಾನಿಯ ಲಕ್ಷಣಗಳು ಹೇಗಿರ್ತವೆ ಅಂತೀರಿ? ಈ ಪೊಳ್ಳು ದುಂಬಿ ಸೆಪ್ಟೆಂಬರ್ ಟೈಮಲ್ಲಿ ಬೆಳಗ್ಗೆ ಬರುತ್ತೆ. ಇದರಲ್ಲಿ ಏನಾಗುತ್ತೆ ಅಂದರೆ ಈ ಮರಿ ಹುಳುಗಳು ಪೊಳ್ಳು ದುಂಬಿಯನ್ನು ಲಾಂಗಿಟಾರ್ಸಸ್ ನಿಗ್ರಿಪೆನಿಸ್ ಅಂತ ಹೇಳಿ ಕರೀತಾರ. ಈ ಪೊಳ್ಳು ದುಂಬಿಗಳು ಏನ್ ಮಾಡ್ತಾವ ಅಂದ್ರೆ ಹೂವುಗಳು ಇರುತ್ತಲ್ಲ ಮೊಗ್ಗುಗಳು, ಅದ್ರ ಮೇಲೆ ಮೊಟ್ಟೆಗಳನ್ನ ಇಡ್ತಾವ, ಅಥವಾ ಗೊಂಚಲು ಇರುತ್ತಲ್ಲ ಗೊಂಚಲು ಮೇಲೆ ಮೊಟ್ಟೆಗಳನ್ನ ಇಡ್ತಾವ. ಅದನ್ನ ಮರಿ ಹುಳುಗಳು ಫಸ್ಟ್ ಹೂವನ್ನು ತಿಂದು ಅದು ಕಪ್ಪು ಆಗಿ ಒಣಗೋಗುತ್ತೆ. ಅಲ್ಲಿಂದ ಮತ್ತೆ ಗಿಡದ ತುದಿಯನ್ನು ತಿನ್ನಕ್ಕೆ ಸ್ಟಾರ್ಟ್ ಮಾಡಿದ್ರು, ಇವನ್ ಶೂಟು ಎಲೆಗಳನ್ನು ಕೂಡ ತಿಂತಿರುತ್ತೆ. ಅದನ್ನ ತಿಂದು ಅಲ್ಲೇನಾಗುತ್ತೆ ಅದು ಕೂಡ ಕಪ್ಪಾಗಿ ಒಣಗಕ್ಕೆ ಎಲೆ ತುದಿಗಳು ಟೆಂಡರ್ ಶೂಟ್ ಅಂತ ಏನ್ ಹೇಳ್ತೀವಿ ಅದನ್ನ ತಿನ್ನೋದ್ರಿಂದ ಅದು ಕಪ್ಪಾಗಿ ಒಣಗೋಗುತ್ತೆ, ಅದು ಕೊಳೆಯೋದಕ್ಕೂ ಕೂಡ ಶುರುವಾಗುತ್ತೆ. ಅಲ್ಲಿಂದ ಒಂದು ಇದು ಕಾಯನ್ನು ಕೂಡ ತಿನ್ನುತ್ತೆ, ಗೊಂಚಲು ಏನಿದೆ ಗೊಂಚಲನ್ನು ತಿಂದು ಅದು ಕಪ್ಪಾಗಿ ಪರಿಣಮಿಸುತ್ತೆ. ಅದನಂತರ ಕಾಳು ಇರುತ್ತೆ, ಕಾಳನ್ನು ತಿಂದು ಅದ್ರ ಒಳಗೆ ಎಲ್ಲ ಟೊಳ್ಳನ್ನು ನೋಡ್ತೀವಿ. ಫಸ್ಟ್ ಅದು ಕಪ್ಪು ಕಲರ್ ಆಗಿ ಪರಿವರ್ತನೆಗೊಂಡು ಅದರೊಳಗೆ ನಾವು ಟೊಳ್ಳು ಹೀಗೆ ಪ್ರೆಸ್ ಮಾಡಿದಾಗ ಅದು ಟೊಳ್ಳಾಗಿ ಪರಿಣಮಿಸುತ್ತೆ. ಅಂದ್ರೆ ಅದನ್ನ ಒತ್ತಿದಾಗ ಅದು ಹೊರಲೇ ಕಾಳಿದ್ರೆ ಗಟ್ಟಿಯಾಗಿರ್ಬೇಕು, ಇಲ್ಲಾಂದ್ರೆ ಒಳಗಿದೆಲ್ಲ ತಿಂದಿರೋದ್ರಿಂದ ಪುಡಿ ಆಗ್ಬಿಡುತ್ತೆ. ಹಿಂಗ್ ಮುಟ್ಟಿದ ತಕ್ಷಣ ಅದು ಪುಡಿ ಪುಡಿ ಆಗುತ್ತೆ. ಹೆಸರು ಹೇಳೋ ರೀತಿಯಲ್ಲಿ ಅದರಿಂದಾನೇ ಅದನ್ನ ಪೊಳ್ಳು ದುಂಬಿ ಅಂತ ಕರೀತಾರೆ. ಅಂದ್ರೆ ಕಾಳುಗಳನ್ನ ತಿಂದು ಬೀಜಗಳನ್ನೇ ಒಂದ್ ರೀತಿ ಟೊಳ್ಳು ಮಾಡ್ಬಿಡುತ್ತೆ, ಟೊಳ್ಳು ಮಾಡುತ್ತೆ. ಅದರಿಂದ ಏನಾಗುತ್ತೆ, ಮತ್ತೆ ಅದು ಹೊರಗಡೆ ಬಂದಾಗ ಕಾಳಿನ ಮೇಲೆ ಒಂದು ಸಣ್ಣ ರಂಧ್ರ ಕೂಡ ಕಾಣಿಸಿಕೊಳ್ಳುತ್ತೆ, ಹೊರಗಡೆ ಬಂದಿರುತ್ತೆ, ಆಗ ಹುಳು ಹೊರಗೆ ಬಂದಿದೆ ಅಂತ ಹೇಳಿ. ಈ ರೀತಿ ಇದು ತುಂಬಾನೇ ಹಾನಿಯನ್ನು ಪೆಪ್ಪರ್ ಅಲ್ಲಿ, ಇದು ಒಂದು ಪ್ರಮುಖ ಕೀಟ ಅಂತ ಹೇಳಿ ನಾವು ಕರಿಬಹುದು. ಅಂದ್ರೆ ಇದು ದುಂಬಿ ಜಾತಿಗೆ ಸೇರಿದ್ದ? ಇದು ದುಂಬಿ ಜಾತಿಗೆ ಸೇರಿದ್ದು, ಲಾಂಗಿಟಾರ್ಸಸ್ ನಿಗ್ರಿಪೆನಿಸ್ ಅಂತ ಹೇಳಿ. ಇದು ಕೋಲಿಯೋಪ್ಟರ್ ಅಂತ ಹೇಳಿ ಆ ಆರ್ಡರ್ ಗೆ ಇದು ಬರುತ್ತೆ. ಅಂದ್ರೆ ಈ ಕರಿಮೆಣಸಿನ ಕಾಳು ನೋಡಿದ್ರೆ ಬಹಳ ಏನ್ ದಪ್ಪ ಇರಲ್ಲ, ಸಣ್ಣದಾಗೆ ಇರುತ್ತೆ, ಕಪ್ಪು ಕಲರ್ ಇರುತ್ತೆ ಇದನ್ನು. ಅದ್ರ ಒಳಗೆ ಮರಿ ಏನಿರುತ್ತೆ ಆ ಗ್ರಬ್ ಅನ್ನೋದು ಇದಕ್ಕೆ ಡ್ಯಾಮೇಜ್ ಮಾಡ್ತಾ ಹೋಗುತ್ತೆ. ಮೊಟ್ಟೆಗಳನ್ನೆಲ್ಲ ಮೊಗ್ಗೇನಿರುತ್ತೆ ಅದ್ರ ಮೇಲಿಡುತ್ತೆ, ಮತ್ತೆ ಕಾಳು ಗುಂಚಲುಗಳ ಮೇಲೆ ಕೂಡ ಇಡುತ್ತೆ. ಅದರಿಂದ ಮತ್ತೆ ಎಮರ್ಜ್ ಆಗಿ ಅದ್ರ ಒಳಗೆ ಹೋಗಿ ಎಲ್ಲ ತಿಂದು ಅದರದ್ದು ಖಾಲಿ ಮಾಡುತ್ತೆ. ಅಂದ್ರೆ ಇದು ಮೊಗ್ಗು ಹೂವು ಮತ್ತೆ ಇದು ಎಲೆಗಳ ಮೇಲೆ ರಂಧ್ರಗಳು ಕೂಡ ನೋಡಬಹುದು. ಇದು ಎಲೆಗಳನ್ನು ತಿನ್ನೋದ್ರಿಂದ ರಂಧ್ರಗಳು ರೌಂಡ್ ರೌಂಡ್ ಏನಿರಲ್ಲ, ಇರ್ರೆಗ್ಯುಲರ್ ಆಗಿರುತ್ತೆ ಎಲೆಗಳ ಮೇಲೆ. ಇದು ಅಡಲ್ಟ್ ಪ್ರೌಢ ಏನಿರುತ್ತೆ ಅದು ತಿಂದು ಡ್ಯಾಮೇಜ್ ಮಾಡುತ್ತೆ. ಅಲ್ಲೆಲ್ಲ ಡ್ಯಾಮೇಜ್ ಏನ್ ಮಾಡ್ತಾವ, ಈ ಮರಿ ಹುಳುಗಳು ಅವು ಡ್ಯಾಮೇಜ್ ಮಾಡ್ತವೆ. ದುಂಬಿಗಳು ಎರಡನ್ನು ಡ್ಯಾಮೇಜ್ ಮಾಡುತ್ತೆ. ಎಲೆಗಳನ್ನು ತಿನ್ನುತ್ತಾವ, ಎಳೆದಾದ ರೆಂಬೆಗಳು ತಿನ್ನುತ್ತಾವ, ಕುಡಿಗಳು, ಕಾಳಿನ ಗೊಂಚಲುಗಳು, ಹೂಗಳು ಎಲ್ಲಾನು ತಿಂದು ಇದು ಹಾಳು ಮಾಡುತ್ತೆ. ಫಸ್ಟ್ ಹಳದಿಗೆ ಇದಾಗುತ್ತೆ ತಿಂದಾಗ, ಆಮೇಲೆ ಲೇಟರ್ ಆಗಿ ಕಪ್ಪಾಗಿ ಕನ್ವರ್ಟ್ ಆಗುತ್ತೆ. ಅಂದ್ರೆ ಇವು ಕೋಶಾವಸ್ಥೆಯನ್ನು ಎಲ್ಲಿ ಹೊಂದುತ್ತವೆ? ಕೋಶಾವಸ್ಥೆನ ಅದ್ರ ಒಳಗೇನೆ, ಕಾಳೇನಿದೆ ಅದ್ರ ಒಳಗೇನೆ ಇದಾಗುತ್ತೆ. ಮತ್ತೆ ಅವು ಕೆಳಗಡೆ ಬಿದ್ರೆ ಮತ್ತೆ ಅವು ಅಭಿವೃದ್ಧಿ ಆಗ್ತವೆ. ಮತ್ತೆ ಅದರದ್ದು ಲೈಫ್ ಸೈಕಲ್ ನ ಮಲ್ಟಿಪ್ಲೈ ಮಾಡ್ಕೊಂತ ಹೋಗ್ತಾವ. ಮೊಗ್ಗಿನ ಮೇಲೆ ಇವು ಮೊಟ್ಟೆ ಇಡುವಂತದ್ದು. ಮೊಗ್ಗಿನ ಮೇಲೆ ಇಡುತ್ತೆ, ಮತ್ತೆ ಬಂಚ್ ಸ್ಪೈಕ್ ಗೊಂಚಲ್ಲ ಅದ್ರ ಮೇಲೂ ಇಡುತ್ತೆ, ಆ ಕಾಳುಗಳ ಮೇಲೂ ಇಡುತ್ತೆ. ಅಂದ್ರೆ ಈ ಪೊಳ್ಳು ದುಂಬಿಯ ನಿರ್ವಹಣೆಯನ್ನ ಹೇಗ್ ಮಾಡ್ಕೋಬಹುದು ಅಂತೀರಿ? ಈ ಪೊಳ್ಳು ದುಂಬಿ ಹೇಗ್ ಮಾಡ್ಬೋದು ಅಂದ್ರೆ, ಇದು ನೆರಳು ಏನಿರುತ್ತೆ ನೆರಳನ್ನ ನಿಯಂತ್ರಣ ಮಾಡ್ಕೋಬೇಕು. ಜಾಸ್ತಿ ನೆರಳು ಇರಬಾರ್ದು, ನೆರಳನ್ನ ಒಂದ್ ಮೇಂಟೈನ್ ಮಾಡ್ಬೇಕು. ಅತಿ ಬಿಸಿಲೂ ಇರಬಾರ್ದು, ಅತಿ ನೆರಳೂ ಇರಬಾರ್ದು. ಮತ್ತೆ ಮಣ್ಣೇನಿರುತ್ತೆ ಅದನ್ನು ಸ್ವಲ್ಪ ಎಲ್ಲ ಡಿಸ್ಟರ್ಬ್ ಮಾಡ್ತಾ ಇರ್ಬೇಕು. ಅದರಿಂದ ಮಾಯಿಶ್ಚರ್ ಎಲ್ಲ ಒಂದ್ ಸ್ವಲ್ಪ ಕಡಿಮೆ ಆಗೋದಿಕ್ಕೆ, ಮತ್ತೆ ಇದ್ರದ್ದನ್ನು ಹುಳಗಳಿಗೂ ಅದು ಪೂರಕವಾಗಿರುತ್ತೆ, ಅದೊಂದ್ ಮಾಡ್ಬೋದು. ಅಂದ್ರೆ ಅಲ್ಲಿ ಹೆಚ್ಚು ತೇವಾಂಶ ಇದ್ರೆ ಹುಳುಗಳಿಗೂ ಅನುಕೂಲ ಆಗ್ತಾ ಹೋಗುತ್ತೆ. ಈಗ ನೀಮಾ ಗೋಲ್ಡ್ ಅಂತ ಹೇಳಿ ಅದೊಂದು ದ್ರಾವಣ ಇದೆ, ಅದು ಶೇಕಡ 0.6 ಅಷ್ಟು ನಾವು ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನಲ್ಲಿ ಇದನ್ನ ಕೊಡಬೇಕು. ಯೂಶಲಿ ಇದೇನಾಗುತ್ತೆ, ಪ್ರೌಢ ಕೀಟಗಳು ಹೂ ಗಂಚಲುಗಳು ಅಥವಾ ಎಲೆಗಳ ಕೆಳಭಾಗದಲ್ಲಿ ಕಾಣಿಸ್ಕೊಳ್ತಾರ ಜಾಸ್ತಿ, ಅದೆಲ್ಲಾನು ಒದ್ದೆ ಆಗೋ ರೀತಿ ನಾವು ಸಿಂಪರಣೆಯನ್ನು ಕೂಡ ಕೊಡಬೇಕಾಗುತ್ತದೆ. ಇದರಲ್ಲಿ ಕೆಮಿಕಲ್ ಏನ್ ಯೂಸ್ ಮಾಡಬಹುದು ಅಂದ್ರೆ, ಕ್ವಿನಾಲೋಫಾಸ್ ನ 2 ml ಯೂಸ್ ಮಾಡ್ಕೋಬೇಕು ಪರ್ ಲೀಟರ್ ಗೆ, ಮತ್ತೆ ಥಯೋಮೆಥೈಟ್ ಅದು 1.7 ml ಪರ್ ಲೀಟರ್ ಗೆನೆ, ಅದನ್ನು ಮಿಥೈಲ್ ಪ್ಯಾರಥೇನ್ ಈ ತರ ಬೇರೆ ಬೇರೆ ಕೆಮಿಕಲ್ ನ ಬೆರೆಸಿ ನೀರಿನೊಳಗೆ ಆ ಬಳ್ಳಿಗಳಿಗೆ ಸಿಂಪಡಣೆ, ಎಲೆಗಳೆಲ್ಲ ತೋಯೋ ತರ ನೆನೆಸೋ ತರ ಸ್ಪ್ರೇ ಮಾಡಬೇಕಾಗುತ್ತೆ. ಇದು ಮುಖ್ಯವಾಗಿ ಪೊಳ್ಳುದುಂಬಿ. ಪೊಳ್ಳುದುಂಬಿ ಇದರಿಂದ ಹಾನಿ ಜಾಸ್ತಿನೇ ಇರುತ್ತೆ, ಅದಕ್ಕೆ ಇದಕ್ಕೆ ನಾವು ಮೆಷರ್ಮೆಂಟ್ ಬೇಗನೆ ತಗೋಬೇಕಾಗುತ್ತೆ. ಮತ್ತೊಂದು ತಾವು ತಿಳಿಸಿದ್ದು ಕರಿಮೆಣಸಿಗೆ ಬರುವಂತದ್ದು ಕಾಂಡ ಕೊರಿಯುವಂತ ಹುಳು, ಇದು ಹೇಗೆ ಹಾನಿ ಮಾಡುತ್ತೆ ಈ ಕರಿಮೆಣಸಿನ ಬೆಳೆಗೆ? ಇದು ಕಾಂಡ ಕೊರೆಯುವ ಹುಳು ಅಂತ ಹೇಳಿ ಬಂದ್ರೆ, ಟಾಪ್ ಶೂಟ್ ಬೋರರ್ ಅಂತ ಹೇಳಿ ಕರೀತಾರ, ಲೆಸ್ಪರೀಸಿಯ ಎಮಿಡಾಕ್ಸಾ ಅಂತ ಹೇಳಿ, ಇದು ಕೂಡ ಪತಂಗ ಜಾತಿಗೆ ಸೇರಿರೋದು ಟಾಪ್ ಶೂಟ್ ಬೋರರ್. ಇಲ್ಲೇನ್ ಮಾಡುತ್ತೆ ಅಂದ್ರೆ, ಇದರದ್ದು ಮರಿ ಏನಿರುತ್ತೆ, ಮರಿ ಹುಳುಗಳು ರೆಂಬೆಗಳೇನಿರುತ್ತೆ, ಶೂಟ್ ಟೆಂಡರ್ ಶೂಟ್ಸ್ ಅಂತ ಏನ್ ಹೇಳ್ತೀವಿ, ಅದನ್ನ ಕೊರ್ಕೊಂಡು ಒಳಗಡೆ ಇದ್ದು ಪಾರ್ಟ್ಸ್ ಎಲ್ಲ ತಿನ್ಕೊಂಡು ಹೋಗುತ್ತೆ. ಈ ಕಾಂಡ ಕೊರೆಯುವ ಹುಳುಗಳು ಯಾವೇ ಬಂದ್ರು ಅದೇನ್ ಮಾಡ್ತವೆ ಅಂದ್ರೆ, ಆ ಸೆಂಟರ್ ಶೂಟ್ ನ ಸುಳಿ ಭಾಗವನ್ನ ತಿನ್ಕೊಳ್ತಾ ಹೋಗಿ ಅದೇನಾಗುತ್ತೆ, ಫಸ್ಟ್ ಕಪ್ಪಾಗಿ ಕನ್ವರ್ಟ್ ಆಗಿ ಒಣಗಕ್ ಸ್ಟಾರ್ಟ್ ಆಗುತ್ತೆ, ಅದು ಮತ್ತೆ ರಾಟಿಂಗ್ ಕೂಡ ಕೊಳಿಯೋದಕ್ಕೂ ಕೂಡ ಸ್ಟಾರ್ಟ್ ಆಗುತ್ತೆ. ನಾವು ಅದೇನೇ ಇದ್ರು ಅವನ್ನ ತೆಗೆದ್ರೆ ಅವು ಈಸಿಯಾಗಿ ಬರ್ತಾವ. ಅದು ಒಂದು ಯಾವುದೇ ಕಾಂಡ ಕೊರೆ ಇದರಿಂದ ಡೆಡ್ ಹಾರ್ಟ್ ಅನ್ನೋದೊಂದು ಇದರಲ್ಲಿ ಸಿಂಪ್ಟಮ್ಸ್ ಗಳು ಕಾಣಿಸ್ತಾವ. ಈ ರೀತಿ ಇದು ಹಾನಿಯನ್ನು ಉಂಟು ಮಾಡುತ್ತೆ. ಅಂದ್ರೆ ಇದು ಪತಂಗ ಜಾತಿಗೆ ಸೇರಿದಂತ ಅಂದ್ರೆ ಈ ಮರಿಗಳು ಮುಖ್ಯವಾಗಿ, ಆಕ್ಚುಲಿ ಜುಲೈ ಇಂದ ಅಕ್ಟೋಬರ್ ಅಲ್ಲಿ ಆ ಟೈಮ್ ಅಲ್ಲಿ ಇದು ಗ್ರೋತ್ ಎಲ್ಲ ಜಾಸ್ತಿ ಇರುತ್ತೆ. ಸಕ್ಯುಲೆಂಟ್ ಶೂಟ್ಸ್ ಎಲ್ಲ ಜಾಸ್ತಿ ಬರೋದ್ರಿಂದ ಅವೆಲ್ಲ ಟೆಂಡರ್ ಶೂಟ್ ಇರುತ್ತೆ, ಹಸಿ ಹಸಿ ಶೂಟ್ ಇದ್ದಾಗ ಅದು ಫೇವರಬಲ್ ಕಂಡೀಷನ್ ಇರೋದ್ರಿಂದ ಅವಾಗ ಜಾಸ್ತಿ ಡ್ಯಾಮೇಜ್ ಮಾಡುತ್ತೆ. ಅಂದ್ರೆ ಈ ಕಾಂಡ ಕುರಿಯುವ ಹುಳುವಿನ ನಿಯಂತ್ರಣ ಹೇಗೆ ಮಾಡಬಹುದು ಅಂತ? ಈ ಕಾಂಡ ಕುರಿಯುವ ಹುಳು ಇದು ಜಾಸ್ತಿ ಕೆಮಿಕಲ್ನೇ ಮೆಷರ್ ಮಾಡೋದು, ಇದು ನೆರಳಂತೂ ಅದನ್ನ ನಾವು ಮೇಂಟೈನ್ ಮಾಡ್ತಾನೆ ಇರಬೇಕಾಗುತ್ತೆ ಎಲ್ಲೋದ್ರೂ. ಮತ್ತೆ ಇವು ಡ್ಯಾಮೇಜ್ ಆಗಿರೋ ಇವನ್ನೆಲ್ಲ ಕಿತ್ತು ಶೂಟ್ಗಳನ್ನೆಲ್ಲ ಅದನ್ನ ಡಿಸ್ಟ್ರಕ್ಷನ್ ಮಾಡಬೇಕಾಗುತ್ತೆ. ಅದ್ರ ಜೊತೆಗೆ ಈ ಕೆಮಿಕಲ್ ಏನಿದೆ ಅದನ್ನ ಕ್ವಿನೋಲೋಫಾಸ್ ಅಂತ ಒಂದು ಬರುತ್ತೆ, ಅದನ್ನ 2 ml/L ಈ ದ್ರಾವಣವನ್ನು ನಾವು ಪ್ರತಿ ತಿಂಗಳು ಜುಲೈಯಿಂದ ಅಕ್ಟೋಬರಲ್ಲಿ ಬೆಳೆಯುವ ಆ ಟೈಮಲ್ಲಿ, ಜುಲೈಯಿಂದ ಅಕ್ಟೋಬರ್ ಯಾವಾಗ ಬರುತ್ತೆ ಆವಾಗ ಸ್ಪ್ರೇ ಮಾಡಿದ್ರೆ ಇದನ್ನ ಕಂಟ್ರೋಲ್ ಮಾಡಬಹುದು. 1 L/L 2 ml ಹಾಕಬೇಕಾಗುತ್ತೆ. ಮತ್ತೆ ಡೈಮಿಥೋಯೇಟ್ ಅದೊಂದು 1.7 ml 1 L/L 1 L/L ನೀರಿಗೆ ಹಾಕಿ ಇದನ್ನ ಕಂಟ್ರೋಲ್ ಮಾಡಬಹುದು. ಇದು ಕಾಂಡ ಕುರಿಯುವಂತ ಹುಳು. ಇನ್ನ ಈ ಥ್ರಿಪ್ಸ್ಗಳು ಅವು ಕೂಡ ಬರ್ತವೆ ಅಂತ ತಾವು ಹೇಳಿದ್ರಿ, ಇವು ಹೇಗೆ ಹಾನಿ ಮಾಡ್ತವೆ, ಯಾವಾಗ ಹಾನಿ ಮಾಡ್ತವೆ ಇವು? ಥ್ರಿಪ್ಸ್ ಏನ್ ಮಾಡ್ತವೆ ಅಂದ್ರೆ ಇದು ಮರಿನೂ ಇರುತ್ತೆ ಅದು ಅಡಲ್ಟ್ ಇರುತ್ತೆ, ಪ್ರೌಢಕೀಟ ಎರಡೂ ಡ್ಯಾಮೇಜ್ ಮಾಡುತ್ತೆ. ಪ್ರೌಢಕೀಟ ಏನು ಕಪ್ಪಗಿರುತ್ತೆ, ಇದು ಮರಿ ಏನಿರುತ್ತೆ ಅದು ಒಂದ್ ಸ್ವಲ್ಪ ಬೆಳ್ಳಗಿರುತ್ತೆ. ಇದೇನ್ ಮಾಡುತ್ತೆ, ಎಲೆಗಳದ್ದು ಕೆಳಗೆಲ್ಲ ಇರುತ್ತೆ ಎಲೆ ಭಾಗದಲ್ಲಿ ಅಥವಾ ಶೂಟ್ ಎಲ್ಲಾ ಕಡೆ ಇದ್ದು ಅದರಿಂದ ಸಕ್ ಮಾಡ್ಕೊಳ್ಳುತ್ತೆ, ಆ ರಸವನ್ನು ಏನಿರುತ್ತೆ ಅದನ್ನ ಹೀರ್ಕೊಳ್ತಾ ಹೋಗುತ್ತೆ. ಅದು ಹೀರ್ಕೊಳ್ತಾ ಹೋಗೋದ್ರಿಂದ ಎಲೆಗಳೆಲ್ಲ ಏನಾಗುತ್ತೆ ಕೆಳಮುಖವಾಗಿ ಮುದುರ್ಕೊಳ್ತಾವ, ಕೆಳಮುಖವಾಗಿ ಮುದುರ್ಕೊಂಡು ಅದು ವಿಕಾರ ರೂಪವನ್ನು ಮುಲ್ಟ್ರಾಗಿ ಕಾಣಿಸುತ್ತದ, ಮುಟ್ಕೊಂಡಂಗೆ ಎಲೆ ಅಂಚುಗಳೇ ಅದು ಗಾಲ್ ತರನು ಕೂಡ ಕಾಣಿಸುತ್ತೆ, ಸಣ್ಣ ಸಣ್ಣ ಒಂದ್ ರೀತಿ ಗಂಟುಗಳು ಹಿಂಗೆ ಮಡಿಸ್ಕೊಳ್ಳೋದ್ರಿಂದ ಅದು ಹಂಗಂಗೆ ಹಂಗಂಗೆ ಗಂಟ್ ಗಂಟ್ ಗಂಡ್ಲ ಆದಂಗ ಆಗುತ್ತೆ. ಅದಕ್ಕೆ ಇದನ್ನ ಮಾರ್ಜಿನಲ್ ಗಾಲ್ ಥ್ರಿಪ್ಸ್ ಅಂತಾನು ಕರೀತಾರೆ, ಲಿಯೋ ಥ್ರಿಪ್ಸ್ ಕಾಮಿಯಾ ಅಂತ ಹೇಳಿ. ಇದರಿಂದ ಏನಾಗುತ್ತೆ, ಗೊಂಚಲುಗಳು ಏನಿರುತ್ತೆ ಇದ್ರ ಮೇಲೆ ಎಲ್ಲ ಎಲೆಗಳೇ ಇಲ್ಲ ಅಂದಾಗ ಗೊಂಚಲುಗಳು ಕೂಡ ಅಂತ ಬೆಳವಣಿಗೆ ಕೂಡ ಆಗೋದಿಲ್ಲ. ಅದೇ ಎಲೆಗಳು ಮುದುರ್ಕೊಂಡು ಅದರಲ್ಲಿ ಗಾಲ್ ಲೈಕ್ ಸ್ಟ್ರಕ್ಚರ್ಗಳನ್ನ ನಾವು ನೋಡಬಹುದಾಗಿದೆ ಇದರಲ್ಲಿ. ಅಂದ್ರೆ ಇದು ಸಾಕಷ್ಟು ಹಾನಿ ಉಂಟು ಮಾಡುತ್ತೆ. ಥ್ರಿಪ್ಸ್ ನುಸಿ ಪೋಲು ಬಿಟ್ಟಲ್ಲ ಅದು ತುಂಬಾ ಜಾಸ್ತಿ ಮಾಡುತ್ತೆ, ಅದನ್ನ ಬಿಟ್ಟರೆ ಇದು ಥ್ರಿಪ್ಸ್ ನುಸಿನ ಅದ್ರ ಲೆವೆಲ್ಗೆ ಮಾಡುತ್ತೆ. ಈ ಥ್ರಿಪ್ಸ್ಗಳ ನಿಯಂತ್ರಣವನ್ನು ಹೇಗೆ ಮಾಡೋದು ಅಂತೀರಿ? ಥ್ರಿಪ್ಸ್ ನಿಯಂತ್ರಣ ಇದು ಸಕ್ಕಿಂಗ್ ಪೆಸ್ಟ್ ಇರೋದ್ರಿಂದ ಯಾವಾಗ್ಲೂ ಅದೇನ್ ಮಾಡುತ್ತೆ ಹೀರ್ಕೊಳ್ಳುತ್ತೆ, ರಸಗಳನ್ನ ಹೀರ್ಕೊಳ್ತಾ ಹೋಗುತ್ತೆ. ಅದಕ್ಕೆ ಅಂತಾನೆ ಕೆಮಿಕಲ್ ಇರ್ತಾವ ಸಕ್ಕಿಂಗ್ ಪೆಸ್ಟ್ ಗಳಿಗೆ ಅಂತಾನೆ. ಇದು ಬೆಳವಣಿಗೆ ಹಂತದಲ್ಲೇ ಕಂಡು ಬರೋದು. ಇದು 0.5 ಡಯಾಮಿಥೈಟ್ ಅಂತ ಹೇಳಿ ಆ ದ್ರಾವಣವನ್ನ ನಾವು ಈ ನರ್ಸರಿಲೂ ನಾವು ಇದನ್ನ ನೋಡ್ತೀವಿ, ನರ್ಸರಿಗೂ ಹಾಕ್ಬೇಕಾಗುತ್ತೆ, ಇಲ್ಲಿ ಮೇನ್ ಫೀಲ್ಡ್ ಗೂ ಬಂದಾಗ ಮೇಲ್ ಫೀಲ್ಡ್ಗೂ ಡೈಮಿಥೋಯೇಟ್ ಅಂತ ಹೇಳಿ ಆ ಕೆಮಿಕಲ್ನ ಯೂಸ್ ಮಾಡಬಹುದು. ಮತ್ತೆ ಅದೇ ಡೈಮಿಥೋಯೇಟ್ 1.7 ml ಹಾಗೆ ಹೇಳದಂಗೆ ಎಲ್ಲದಕ್ಕೂ ಯೂಸ್ ಮಾಡಬಹುದು ಅದು ಕಾಮನ್ ಆಗಿ. ಮತ್ತೆ ಮೀಥೈಲ್ ಪ್ಯಾರಥಿಯಾನೋ ಅದನ್ನ 1 ml/L ಯೂಸ್ ಮಾಡಿ ಇದನ್ನ ಕಂಟ್ರೋಲ್ ಮಾಡಬಹುದು. ಇನ್ನೊಂದು ತಾವು ಹೇಳಿದ್ದು ಹಿಟ್ಟು ತಿಗಣೆ ಅಂತ, ಬಿಳಿ ಹೊಟ್ಟು ತಿಗಣೆ ಅಂತ ಕೂಡ ಕರೀತಾರೆ, ಇದು ಹೇಗೆ ಹಾನಿಯನ್ನು ಉಂಟು ಮಾಡುತ್ತೆ ಅಂದ್ರೆ? ಹಿಟ್ಟು ತಿಗಣೆ ಅಂತ ಅಂದ್ರೆ ಇದು ಬಿಳಿ ಹಿಟ್ಟಿನಂತಹ ತಿಗಣೆಗಳು, ಅಂದ್ರೆ ಈ ಮಿಲಿ ಬಗ್ ಅಂತೀವಿ, ಮಿಲಿ ಬಗ್ ಬರುತ್ತಲ್ಲ ಇದು ಮಿಲಿ ಬಗ್ಗು, ಇದನ್ನ ಫೆರೇಸಿಯಾ ವಿರ್ಗೇಟಾ ಅಂತ ಹೇಳಿ ಕರಿತೀವಿ. ಇದು ಎಲೆಗಳ ಭಾಗದಲ್ಲೂ ಇರುತ್ತದೆ ಮತ್ತೆ ಎಳೆಯದಾದ ರೆಂಬೆಗಳಲ್ಲೂ ಕೂಡ ಇರುತ್ತೆ. ಇದ್ರದ್ದು ಮೇನ್ ಏನಂದ್ರೆ ಮಿಲಿ ಬಗ್ ಅದು ಹೀರ್ಕೊಳ್ಳುತ್ತೆ, ರಸನೆಲ್ಲ ಹೀರ್ಕೊಂಡು ಎಲೆಗಳೆಲ್ಲ ಹಳದಿ ಬಣ್ಣಕ್ಕೆ ತಿರುಗುತ್ತೆ, ಹಳದಿ ಬಣ್ಣಕ್ಕೆ ತಿರುಗಿ ಅದರಿಂದ ಅದರದ್ದು ಗ್ರೋತ್ ಕೂಡ ಎಲ್ಲ ಕುಬ್ಜವಾಗಿ ಆಗ್ತಾವ, ಎಲ್ಲ ಸಣ್ಣ ಸಣ್ಣದಾಗುತ್ತೆ. ಮತ್ತೆ ಈ ಕಾಳು ಮೆಣಸದ್ದು ಏನಿರುತ್ತೆ ಅವು ಕೂಡ ಉದುರಕ್ ಸ್ಟಾರ್ಟ್ ಆಗ್ತಾವ, ಹೂಗಳು ಅವು ಎಲ್ಲನೂ ಉದುರಕ್ ಸ್ಟಾರ್ಟ್ ಆಗ್ತಾವ. ಇದರಿಂದ ಇದು ಟರ್ಮಿನಲ್ ಶೂಟ್ಸ್ ಏನಿದೆ ಅದನ್ನು ಜಾಸ್ತಿ ತುದಿನೂ ಮತ್ತೆ ಎಲೆಗಳು ಹೂವ ಮತ್ತೆ ಕಾಳುಗಳು ಎಲ್ಲ ಅಂತದನ್ನು ಎಫೆಕ್ಟ್ ಮಾಡುತ್ತೆ ಇದು. ಅಂದ್ರೆ ಇದು ರಸವನ್ನ ಹೀರುವಂತ, ಇದು ರಸವನ್ನ ಇರೋದು. ಇದರಲ್ಲಿ ಹಿಟ್ಟು ತಿಗಣೆ ಥ್ರಿಪ್ಸ್ ನುಸಿ ಬಂದು ಇವೆಲ್ಲ ರಸ ಹೀರ್ಕೊಂಡು ಹೋಗ್ತಾವ. ಆ ದುಂಬಿ ಚಿಕ್ಕಟ ಪೋಲು ದುಂಬಿ ಅಂತ ಏನ್ ಹೇಳಿದ್ವಿ ಅದು ತಿನ್ನುತ್ತೆ ಕಾಂಡ ಕುರಿಗಳು, ಅದು ಕೂಡ ತಿನ್ನದೆ ಅವನ್ನ ನಾವೇನಂತೀವಿ ಡಿಫೋಲಿಯೇಟರ್ಸ್ ಅಥವಾ ಆತರ ಬರುತ್ತೆ ಲೆಪಿಡಾಪ್ಟರ್ ಗ್ರೂಪ್ಸ್ ಗಳು ಬರುತ್ತೆ. ಇವು ಸಕ್ಕಿಂಗ್ ಪೆಸ್ಟ್ ಗಳು, ಸಕ್ಕಿಂಗ್ ಪೆಸ್ಟ್ ಅಂದ್ರೆ ರಸವನ್ನ ಹೀರ್ತಾವ ಹಳದಿ ಬಣ್ಣಗೆ ತಿರುಗ್ತಿರ್ತಾವ. ಮತ್ತೆ ಕೆಲವು ಇದರಲ್ಲಿ ಸೂತಿ ಮೋಲ್ಡ್ ಅನಿಡ್ಯೂಸ್ ಈ ತರನು ಕೂಡ ನೋಡ್ತೀವಿ ಸಕ್ಕಿಂಗ್ ಪೆಸ್ಟ್ ಗಳಲ್ಲಿ, ಇದರಲ್ಲಿ ಏನ್ ಆತರ ಏನ್ ನೋಡಿಲ್ಲ. ಅಂದ್ರೆ ಈ ಮಿಲಿ ಬಗ್ಸ್ ಕೀಟಗಳು ಕೆಲವು ವೈರಸ್ ರೋಗಗಳನ್ನು ಹರಡುತ್ತೆ, ಏಲಕ್ಕಿದ್ರಲ್ಲಿ ಇವು ಹರಡ್ತಾವ. ಅಂದ್ರೆ ಹಿಟ್ಟು ತಿಗಣೆ ನಿಯಂತ್ರಣ ಹೇಗೆ ಅಂತೀರಿ? ಹಿಟ್ಟು ತಿಗಣೆ ಇದನ್ನು ಇದು ಹೆಂಗಂದ್ರೆ ಅಫೆಕ್ಟೆಡ್ ಪಾರ್ಟ್ಸ್ ಗಳು ಏನಿರುತ್ತೆ ಅವನ್ನೆಲ್ಲ ನಾವು ಡಿಸ್ಟ್ರಾಯ್ ಮಾಡ್ಬೇಕಾಗುತ್ತೆ, ಅವನ್ನೆಲ್ಲ ತೆಗಿಬೇಕು, ಅವನ್ನೆಲ್ಲ ತೆಗೆದು ನಾಶ ಮಾಡ್ಬೇಕಾಗುತ್ತೆ. ಮತ್ತೆ ಯಾವಾಗ್ಲೂ ಇದಕ್ಕೆ ಕೆಮಿಕಲ್ ಜಾಸ್ತಿ ಯೂಸ್ ಮಾಡ್ತಾರ, ಈ ಡೈಮಿಥೇಟ್ ಅನ್ನೋದು ಅದೊಂದು ಕಾಮನ್ ಆಗಿ ಯೂಸ್ ಮಾಡ್ತಾರ. ಅದು 21 ದಿನ ಆದ್ಮೇಲೆ ಸಿಂಪರಣೆ ಮಾಡಬೇಕಾಗುತ್ತದೆ. ಮತ್ತೆ ನರ್ಸರಿಯಲ್ಲಿ ಈ ಬೇವಿನ ಎಣ್ಣೆ ಅಥವಾ ನೀಮ್ ಗೋಲ್ಡ್ ಅಂತ ಏನ್ ಹೇಳಿದೆ ಅದನ್ನ ಕೂಡ ಯೂಸ್ ಮಾಡಬಹುದು. ಇದರಿಂದ ಹಿಟ್ಟು ತಿಗಣೆಯನ್ನು ನಿಯಂತ್ರಣ ಮಾಡಬಹುದು ಅಂತ. ಅಂದ್ರೆ ಬೇವಿನ ಮೂಲದ ಕೀಟನಾಶಕ ಬಳಸ್ಕೊಳ್ಳೋದೇ ಒಳ್ಳೇದು. ಅದು ನೀಮ್ ಗೋಲ್ಡ್ ಅನ್ನೋದು ಏನಿದೆ ಅದನ್ನ ನಾವು ರೆಫರ್ ಮಾಡೋದ್ರಿಂದ, ನರ್ಸರಿಯಲ್ಲಿ ಸಣ್ಣ ಸಣ್ಣ ಗಿಡ ಇರೋದ್ರಿಂದ ಬಯಾಲಜಿಕಲ್ ಆಗಿ ನಾವು ಯೂಸ್ ಮಾಡಬಹುದು, ಏನ್ ಪ್ರಾಬ್ಲಮ್ ಆಗಲ್ಲ. ಅದು ಮೊದಲ ಇನಿಷಿಯಲ್ ಸ್ಟೇಜಸ್ ಅಲ್ಲೇ ನಾವು ಕಂಟ್ರೋಲ್ ಮಾಡಿದ್ರೆ ಮತ್ತೆ ಕೆಮಿಕಲ್ ಹೋಗೋ ಅವಶ್ಯಕತೆ ಬೀಳಲ್ಲ. ಏಲಕ್ಕಿ ಈ ಕೊಡಗು ಜಿಲ್ಲೆಯ ಮುಖ್ಯವಾದ ತೋಟದ ಬೆಳೆ ಅಂತ ಹೇಳಬಹುದು. ಇದನ್ನ ಈ ಸಾಂಬಾರ ಬೆಳೆಗಳ ರಾಣಿ ಅಂತ ಕೂಡ ಕರೀತಾರೆ. ಏಲಕ್ಕಿಗೆ ಬರುವಂತ ಮುಖ್ಯವಾದ ಕೀಟಪೀಡುಗಳು ಯಾವ್ಯಾವ ಅಂತ? ಏಲಕ್ಕಿಗೆ ಯಾವ್ಯಾವ್ದು ಬರುತ್ತೆ ಅಂದ್ರೆ ಥ್ರಿಪ್ಸ್ ಅನ್ನೋದು ಅದು ಮೇಜರ್. ಅದರಿಂದ ಬಂದ್ಬಿಟ್ಟು ಶೂಟ್ ಅಂಡ್ ಕ್ಯಾಪ್ಸುಲ್ ಬೋರರ್ ಅಂದ್ರೆ ಕಾಂಡ ಮತ್ತೆ ಕಾಯಿ ಕೊರೆಯುವ ಹುಳಗಳು ಅವೆರಡು ಬರುತ್ತೆ. ಮತ್ತೆ ಕಂಬಳಿ ಹುಳಗಳನ್ನು ಕೂಡ ಕಾಣಬಹುದು. ಮತ್ತೆ ಬೇರು ತಿನ್ನುವ ಹುಳಗಳು ಬರುತ್ತೆ. ಬೇರು ತಿನ್ನುವ ಹುಳಗಳು ಅದನ್ನು ಕೂಡ ಮೇಜರ್ ಇದರಲ್ಲಿ ಮಾಡಬಹುದು. ಇನ್ನೊಂದು ಏಫಿಡ್ ಅಂತಾನೂ ಒಂದು ಬರುತ್ತೆ. ಏಫಿಡ್ ಅಂತ ಬರುತ್ತೆ ಅಂದ್ರೆ ಹೇನು. ಹೇನುಗಳು ಅದು ರೋಗನ ಕಟ್ಟೆ ಡಿಸೀಸ್ ಅಂತಾರಲ್ಲ ಕಟ್ಟೆ ರೋಗ ಅದನ್ನ ಇದು ಟ್ರಾನ್ಸ್ಮಿಟ್ ಮಾಡುತ್ತೆ. ಅದನ್ನ ಪೆಂಟಲೋನಿಯಾ ನಿಗ್ರೋನ ರೋಸ ಅಂತಾನು ಕೂಡ ಹೇಳ್ತಾರೆ. ಅಂದ್ರೆ ಬಾಳೆ ಹೇನು ಅಂತ ಕರಿತೀವಿ. ಬಾಳೆ ಹೇನೇನಿದೆ ಅದೇನೆ ಕಾಡಮಂಗು ಕೂಡ ಬರುತ್ತೆ. ಈಗ ಮುಖ್ಯವಾಗಿ ನಾವು ಏಲಕ್ಕಿ ಅಂದಾಗ ಕೇಳುವಂತದ್ದು ಥ್ರಿಪ್ಸ್ ಕೀಟಗಳು, ಇವು ಹೇಗೆ ಹಾನಿಯನ್ನು ಉಂಟು ಮಾಡ್ತವೆ ಅಂತ? ಇವು ಥ್ರಿಪ್ಸ್ ನುಸಿ ಏನ್ ಮಾಡ್ತವೆ ಅಂದ್ರೆ ಪ್ರೌಢನು ಇರುತ್ತೆ ಮತ್ತೆ ಮರಿ ಹುಳುಗಳನ್ನು ಅಂದ್ರೆ ಅಪ್ಸರ ಎರಡೂ ಕೂಡ ಏನ್ ಮಾಡ್ತವೆ ಕಾಯಿಗಳಿಂದ ರಸಗಳನ್ನ ಇರ್ತಾವ ಮತ್ತೆ ಹೂಗಳಿಂದನೂ ರಸ ಇರ್ತಾವ. ಈ ಕಾಯಿಗಳು ಹೂಗಳಿಂದ ರಸ ಇರೋದ್ರಿಂದ ಕಾಯಿಗಳು ಬಿಳ್ಳಕ್ಕೆ ಸ್ಟಾರ್ಟ್ ಆಗ್ತಾವ ಮತ್ತೆ ಕಾಯಿಗಳಿಂದ ಏನಾಗ್ತಾವ ಅವೆಲ್ಲ ಸಣ್ಣ ಸಣ್ಣದ ಆಗ್ತಾ ಹೋಗ್ತಾವ ಅಂದ್ರೆ ಒಂದು ಗಾತ್ರ ಕಡಿಮೆ ಆಗುತ್ತೆ. ಥ್ರಿಪ್ಸ್ ಏನ್ ಮಾಡುತ್ತೆ ಕಾಯಿಯಿಂದ ಹೂಗಳಿಂದ ಈವನ್ ಎಲೆಗಳಿಂದನೂ ಕೂಡ ಇದು ರಸ ಇರ್ಕೊಳ್ತಾ ಹೋಗುತ್ತೆ. ಫಸ್ಟ್ ಕಾಳ ಮೇಲೆ ಇರಿದಾಗ ಏನ್ ಮಾಡುತ್ತೆ ಅದು ಸ್ಕ್ರೇಪ್ ಮಾಡುತ್ತೆ, ಒಂದು ಕೆಮಿಕಲ್ ಯೂಸ್ ಬರುತ್ತೆ ಅದನ್ನ ತಿನ್ಕೊಳತ್ತೆ. ಅದನ್ನ ತಿನ್ಕೊಂಡು ಅಲ್ಲಿಂದ ಅಲ್ಲಿ ನಾವು ಕಜ್ಜಿ ತರ ಸ್ಪಾಟ್ ಸ್ಪಾಟ್ಸ್ಗಳನ್ನ ಕಜ್ಜಿ ತರ ಸ್ಪಾಟ್ಗಳ ಕೂಡ ಕಾಣಿಸ್ತಾವ. ಈ ಥ್ರಿಪ್ಸ್ ಬಂತಂದ್ರೆ ಕಜ್ಜಿ ತರ ಸ್ಪಾಟ್ ಇದೆ ಅಂತ ಅರ್ಥ. ಮತ್ತೆ ಅದಾದ್ಮೇಲೆ ಅದ್ರ ಒಳಗಡೆ ಇರೋದು ಕಾಳೆಲ್ಲ ತಿನ್ನೋದ್ರಿಂದ ಅದು ಎಂಪ್ಟಿ ಆಗುತ್ತೆ ಕಾಳು, ಮತ್ತೆ ಅದ್ರದ್ದು ಶೇಪ್ ಕೂಡ ಹೋಗ್ಬಿಡುತ್ತೆ. ಅದರಿಂದ ಅಂತ ಹರಮನು ಏನು ಬರಲ್ಲ, ಎಲ್ಲ ಪೀಚ್ ಕಾಯಿಗಳಂತಾರಲ್ಲ ಆತರ ಜೊಳ್ಳು ಕಾಯಿಗಳು ಆಗ್ಬಿಡ್ತಾವ. ಯಾವಾಗ ಹೆಚ್ಚು ಕಂಡು ಬರ್ತವೆ ಇವು? ಇವು ಒಂದು ಸೆಪ್ಟೆಂಬರ್ ಇಂದ ಅಕ್ಟೋಬರ್ ಈ ಟೈಮ್ ಅಲ್ಲಿ ಬಹುಮುಖ್ಯವಾಗಿ ನಾವು ನೋಡಬಹುದಾದಾಗ ಆ ಟೈಮ್ ಅಲ್ಲಿ ತುಂಬಾನೇ ಥ್ರಿಪ್ಸ್ ಬರ್ತಾವ. ಮತ್ತೆ ಮುಂದಿನ ಮಳೆ ಬರೋವರೆಗೂ ಬರ್ತಲೇ ಇರುತ್ತೆ. ಇದು ಕಂಟಿನ್ಯೂಸ್ ಇದಿರುತ್ತೆ ಫೀಲ್ಡ್ ಅಲ್ಲಿ, ಯಾವಾಗ ಬೇಕಾದ್ರೂ ನಾವು ನೋಡಬಹುದು ಇದನ್ನ. ಅಂದ್ರೆ ನಿಯಂತ್ರಣ ಹೇಗೆ ಮಾಡೋದು ಅಂತೀರಿ ಈ ಥ್ರಿಪ್ಸ್ ಗಳನ್ನ ಏಲಕ್ಕಿ ಬೆಳೆನಲ್ಲಿ? ಇದು ಈ ಶೇಡ್ ಒಂದೇನಿರುತ್ತೆ, ಶೇಡ್ ಅನ್ನು ಕೂಡ ನಾವು ಇದರಲ್ಲಿ ಕಂಟ್ರೋಲ್ ಮಾಡ್ಕೋಬೇಕು. ಶೇಡ್ ಇದ್ದು ಅಲ್ಲಲ್ಲಿ ಶೇಡ್ ನ ಚೇಂಜ್ ಮಾಡೋದು, ನರ್ಸರಿ ಏನಾರು ಇತ್ತಂದ್ರೆ ಆತರ ಎಲ್ಲ ಮಾಡ್ಕೋಬೇಕಾಗುತ್ತೆ. ಮತ್ತೆ ಇವಕ್ಕೆ ಕೆಮಿಕಲ್ ಕೂಡ ಯೂಸ್ ಮಾಡಬೇಕು, ಫಾಸ್ಮೋಮಿಡಾನ್ ಅಂತ ಹೇಳಿ 0.5 ಮಿಲಿಮೀಟರ್, ಮತ್ತೆ ಥಯೋಮಿಥೈಟ್ ಅಂತ ಹೇಳಿ 1.7 ಮಿಲಿಮೀಟರ್, ಡೈಮಿಥೈಟ್ ಈ ಸಕ್ಕಿಂಗ್ ಪೇಸ್ಟ್ ಗಳಿಗೆಲ್ಲ ನಾವು 1.7 ಮಿಲಿಮೀಟರ್ ಅಲ್ಲಿ ಯೂಸ್ ಮಾಡಬಹುದು. ಈ ತರ ಇದು ಥ್ರಿಪ್ಸ್ ನ್ಯೂಸ್ ಅನ್ನ ಕಂಟ್ರೋಲ್ ಮಾಡ್ಕೊಂಡು ಹೋಗ್ಬೋದು. ಇನ್ನೊಂದು ತಾವು ತಿಳಿಸಿದ್ದು ಕಾಂಡ ಮತ್ತೆ ಕಾಯಿ ಕುರಿಯುವಂತ ಹುಳು, ಇದು ಮುಖ್ಯವಾಗಿ ಹೇಗೆ ಹಾನಿ ಮಾಡುತ್ತೆ ಅಂತ? ಇದು ಆಕ್ಚುಲಿ ಕಾಂಡ ಮತ್ತೆ ಕಾಯಿ ಕೊರೆಯುವ ಹುಳು, ನಮಗೆ ಗೊತ್ತಿರೋಂಗೆ ಇದು ಪತಂಗ ಜಾತಿಗೆ ಸೇರಿರುತ್ತೆ, ಕೊನೆಗತಸ್ ಫಂಕ್ಟಿಫೆರಲಿಸ್ ಅಂತ ಹೇಳಿ. ಇದು ಹಳದಿ ಕಲರ್ ಇರುತ್ತೆ, ಅಂದ್ರೆ ತುಂಬಾ ತೆಳು ಹಳದಿ ಕಲರ್ ಇದೆ. ಅದ್ರ ಮೇಲೆ ಕಪ್ಪು ಕಪ್ಪು ಕಪ್ಪು ಚುಕ್ಕಿಗಳಿರುತ್ತೆ, ತುಂಬಾ ಸಣ್ಣ ಹುಳು ಇರುತ್ತೆ. ಇದು ಇದೇನ್ ಮಾಡುತ್ತೆ, ಈ ಕೊರ್ಕೊಂಡು ಹೋಗುತ್ತೆ, ಬೋರ್ ಮಾಡುತ್ತೆ, ಲೀವ್ಸ್ ಇನ್ನು ಫೋಲ್ಡ್ ಆಗಿರಲ್ಲ ಆ ಲೀವ್ಸ್ ಒಳಗೆ ಹೋಗುತ್ತೆ, ಲೀವ್ಸ್ ಒಳಗೆ ಹೋಗಿ ಅದ್ರನ್ನ ತಿನ್ನಕ್ ಸ್ಟಾರ್ಟ್ ಮಾಡುತ್ತೆ. ತಿನ್ನಕ್ ಮಾಡೋದ್ರಿಂದ ಅದು ಎಲೆಗಳು ಒಣಗಕ್ ಸ್ಟಾರ್ಟ್ ಆಗುತ್ತೆ. ಅಲ್ಲಿಂದ ಬಂದ್ಬಿಟ್ಟು ಕಾಂಡವ್ರು ಇದೆಲ್ಲ ಸೆಂಟ್ರಲ್ ಸುಳಿನೂ ಕೂಡ ಕೊರಿಯಕ್ ಹೋಗುತ್ತೆ, ಸುಳಿನೂ ತಿಂದು ಸುಳಿ ಒಣಗಕ್ ಸ್ಟಾರ್ಟ್ ಆಗುತ್ತೆ. ಈ ಕೊರಿಯವು ಯಾವ್ಯಾವ್ದು ಬರುತ್ತೆ ಅವ್ ಹೇಳದ್ನಲ್ಲ ಅವಾಗೆ ಡೆಡ್ ಆಟ್ ಆತರ ಇದನ್ನ ನಾವು ನೋಡ್ ಹಿಂಗೆ ಹೇಳಿದ್ರೆ ಅದು ಈಸಿಯಾಗಿ ಹೊರಗಡೆ ಬಂದ್ಬಿಡುತ್ತೆ. ಅಂದ್ರೆ ಈ ಸಕ್ಕರ್ಸ್ ಅಂತೀವಲ್ಲ ಅಲ್ಲಿಗೂ ಕೊರೆಯುತ್ತೆ ಇದು. ಮಧ್ಯ ಯಾವ್ದು ಬರುತ್ತೆ ಅದ್ರ ಒಳಗೆ ಕೊರ್ಕೊಂಡು ಅದು ಈಸಿಯಾಗಿ ಹೊರಗೆ ಬರಂಗ್ ಮಾಡುತ್ತೆ. ಆಮೇಲೆ ಕಾಯಿಗಳನ್ನ ಕೊರಿಯೋದ್ರಿಂದ ಕಾಯಿಗಳದ್ದು ಒಳಗಡೆದು ಎಲ್ಲ ಬೀಜಗಳನ್ನ ತಿಂದ್ಬಿಡುತ್ತೆ. ಮತ್ತೆ ಇವನು ಕೂಡ ಮಳೆ ಬಂದಾಗ ನೀರು ಒಳಗೆಲ್ಲ ಹೋಗಿ ಕೊಳೆಯೋದಿಕ್ಕೆ ಸ್ಟಾರ್ಟ್ ಮಾಡ್ತಾವ. ಇದು ಡಿಸೆಂಬರ್ ಜನವರಿ ಏಪ್ರಿಲ್ ಮಾರ್ಚ್ ಈ ಟೈಮ್ ಅಲ್ಲಿ ನಾವು ತುಂಬಾ ನೋಡ್ತೀವಿ. ಅಂದ್ರೆ ಮಳೆ ಕಡಿಮೆ ಆದ್ಮೇಲೆ ಥ್ರೂಔಟ್ ದ ಇಯರ್ ಇರುತ್ತೆ, ವರ್ಷ ಪೂರ್ತಿ ನಾವು ನೋಡಬಹುದು ಇದನ್ನ. ಅಂದ್ರೆ ಏನು ನಿರ್ವಹಣಾ ಕ್ರಮ ಅನುಸರಿಸಬಹುದು ಅಂತೀರಿ ಈ ಕಾಂಡ ಮತ್ತೆ ಕಾಯಿಕುರಿಯುವ ಹುಳುವಿನ ವಿರುದ್ಧ? ಇದೇನ್ ಮಾಡ್ಬೇಕಂದ್ರೆ ಇದು ಡೆಡ್ಹಾಟ್ ಏನೇನು ಬರ್ತಾವ ಆ ಪ್ಲಾಂಟ್ಸ್ ಗಳನ್ನ ಅಥವಾ ಆ ಟಿಲ್ಲರ್ಸ್ ಗಳನ್ನ ತೆಗೆದು ಡಿಸ್ಟ್ರಾಯ್ ಮಾಡಬೇಕು. ಮತ್ತೆ ಆಮೇಲೆ ಕೆಮಿಕಲ್ಸ್ ಇಂದ ಯೂಸ್ ಮಾಡಬಹುದು. ಈಗ ಹೆಂಗಂದ್ರೆ ಇದು ಕೆಮಿಕಲ್ ಕಂಟ್ರೋಲ್ ಇನಿಷಿಯಲ್ ಸ್ಟೇಜ್ ಅಲ್ಲೇ ನಾವು ನೋಡ್ಕೊಂಡು ಇದನ್ನ ಕಂಟ್ರೋಲ್ ಮಾಡ್ಕೊಂಡ್ರೆ ಇದು ಬಚಾವ್ ಆಗುತ್ತೆ. ಇಲ್ಲ ಅಂದ್ರೆ ಲೇಟರ್ ಸ್ಟೇಜಸ್ ಅಲ್ಲಿ ನೀವು ಕೆಮಿಕಲ್ಸ್ ಹಾಕ್ತಿವಿ ಅಂದ್ರೂ ಇದು ಕಂಟ್ರೋಲ್ ಆಗೋದಿಲ್ಲ, ಒಳಗಡೆ ಸೇರ್ಕೊಳ್ಳುತ್ತೆ, ಡ್ಯಾಮೇಜ್ ಮಾಡ್ಕೊಳ್ತಾ ಹೋಗುತ್ತೆ. ಇದು ಇದಕ್ಕೆ ನಾವು ಮೊನೊಕ್ರೋಟೋಪಸ್ ಯೂಸ್ ಮಾಡ್ಬೋದು. ಅದು ಒಂದು 1 ml ಪರ್ ಲೀಟರ್ ಯೂಸ್ ಮಾಡ್ತೀವಿ. ಕಾರ್ಬರಿಲ್ಲು ಅದೊಂದು 4 grams ಪರ್ ಲೀಟರ್. ಕ್ಲೋರೋಪೈರಿಪಸ್ 1 ml. ಈ ತರ ಬೇರೆ ಬೇರೆ ಕೆಮಿಕಲ್ಸ್ ಗಳನ್ನ ಯೂಸ್ ಮಾಡಿ ಇದನ್ನೊಂದು ತಡಿಬಹುದು. ಇದು ಮುಖ್ಯವಾಗಿ ಕಾಂಡ ಮತ್ತೆ ಕಾಯಿ ಕುರಿಯುವಂತಹ ಹುಳು. ಇನ್ನ ಬೇರು ತಿನ್ನುವಂತಹ ಹುಳುಗಳು ಕೂಡ ಬರ್ತವೆ ಅಂತ ತಾವ್ ಹೇಳಿದ್ರೆ, ಇವು ಯಾವಾಗ ಕಂಡು ಬರ್ತವೆ ಅಂತೀರಿ ಬೇರು ತಿನ್ನುವಂತಹ ಹುಳುಗಳು? ಬೇರು ತಿನ್ನುವಂಥದ್ದು ಸೆಪ್ಟೆಂಬರ್, ಅಕ್ಟೋಬರ್, ಮತ್ತೆ ಜಾನ್ವರಿ, ಫೆಬ್ರವರಿ ಈ ತರ ಆ ಮಂತ್ ಗಳಲ್ಲಿ ಜಾಸ್ತಿ ಕಾಣುತ್ತವೆ. ಅಂದ್ರೆ ಈ ಗೊಣ್ಣೆ ಹುಳುಗಳು ಅಂತ, ಇವು ಗೊಣ್ಣೆ ಹುಳುಗಳೇ. ಈಗ ನೀವು ತೆಂಗಿನದರಲ್ಲಿ ಅಥವಾ ಶುಗರ್ ಕಬ್ಬಿನಲ್ಲಿ ಬರುತ್ತೆ ಎಲ್ಲದ್ರಲ್ಲಿ, ಇದು ತುಂಬಾನೇ, ಇದಕ್ಕೆ ತುಂಬಾನೇ ಹೋಸ್ಟ್ ಇದೆ. ಒಂದ್ 200 ಮೇಲೆ ಇದಾವೆ ಅಡಿಕೆನಲ್ಲೂ, 200 ಮೇಲೆ ಇದಾವೆ ಇದಕ್ಕೆ. ಅಂದ್ರೆ ಇದು ಮೊದಲ ಮಳೆ ಬಂದದಿಂದ ರಾತ್ರಿ ಹೊರಗಡೆ ಅಲ್ಲಿ ತನಕ ಅದು ಇದ್ರೊಳಗೆ ಇರುತ್ತೆ, ಡಯಾಪಾಸಿಗೆ ಹೋಗಿರುತ್ತೆ. ಆಮೇಲೆ ಈ ಮಾನ್ಸೂನ್ ಅಂತ ಏನು ಇದೆ ಅದು ಬಂದ ತಕ್ಷಣ ಅದು ಹೊರಗಡೆ ಬರುತ್ತೆ. ಅದ್ರದ್ದು ಮರಿ ಹುಳುಗಳು ಒಂದು ಸಿ ಆಕಾರದಲ್ಲಿ ಇರುತ್ತೆ. ಇದು ರೂಟ್ ಗ್ರಬ್ ಅಂತ ಹೇಳಿ, ಇದು ಬೀಟಲ್ ಗ್ರೂಪ್ ಗೆ ಸೇರೋದ್ರಿಂದ ಸಿ ಆಕಾರದಲ್ಲಿ ಇದ್ದು ಅದು ಬಿಳಿ ಇರುತ್ತೆ. ಗೊಣ್ಣೆ ಹುಳು ಅಂತ ಕರೆಯೋದೇ ಅದಕ್ಕೋಸ್ಕರ. ಇದು ಮತ್ತೆ ಎಲ್ಲಿ ಗೊಬ್ಬರಗಳಲ್ಲಿ ಆತರ ಬೆಳೆಯೋದು, ಗೊಬ್ಬರದಲ್ಲೂ ತಿನ್ನುತ್ತೆ ಪ್ರಾರಂಭ ಅಲ್ಲಿ ಇಟ್ಕೊಂಡು ಆಮೇಲೆ ಇವು ಬಂದು ರೂಟಿಗೆ. ಈ ಇದ್ರಲ್ಲಿ ಏನಾಗುತ್ತೆ, ಏಲಕ್ಕಿ ಇದ್ರಲ್ಲಿ ಇದು ಬೇರುಗಳಿಗೆ ಬಂದು ಅಟ್ಯಾಕ್ ಮಾಡುತ್ತೆ. ಬೇರುಗಳಿಗೆ ಬಂದು ಅಟ್ಯಾಕ್ ಮಾಡಿ ಬೇರುಗಳನ್ನೆಲ್ಲ ತಿಂತ ಹೋಗುತ್ತೆ. ಆ ಬೇರುಗಳದೆಲ್ಲ ಸತ್ವಗಳೆಲ್ಲ ಕಳ್ಕೊಳ್ಳುತ್ತೆ, ಅದಕ್ಕೆ ಇರೋಕ್ಕಾಗೋದಿಲ್ಲ ಏನೇ ಒಂದನ್ನು. ಅದರಿಂದ ಹಳದಿಯಾಗಿ ಗಿಡ ಒಣಗಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಮುಖ್ಯವಾದ ಕೀಟನೇ ಇದು. ಬೇರೆವೆಲ್ಲ ಮೇಲ್ಗಡೆ ಇದನ್ನ ತಿನ್ನೋದ್ರಿಂದ ನಮಗೆ ಅಟ್ ಲೀಸ್ಟ್ ಏನು ಕಂಟ್ರೋಲ್ ಮಾಡಬಹುದು ಅಂತ ಹೇಳಿ ಗೊತ್ತಾಗ್ತಿರ್ತಾವ. ಇದು ಬೇರದಿರೋದ್ರಿಂದ ಕೆಳಗೆ ತಿನ್ನೋದ್ರಿಂದ ಅಷ್ಟು ಅದು ಮೇಲ್ಗಡೆ ಪರಿಣಾಮ ಬೀರೋ ತನಕ ಗೊತ್ತಾಗಲ್ಲ. ಇದು ಮೇಜರ್ ಇರುತ್ತೆ, ಇದನ್ನ ನಾವು ಕಂಟ್ರೋಲ್ ಮಾಡ್ಕೋಬೇಕಾಗುತ್ತೆ. ಇದು ಮುಖ್ಯವಾಗಿ ಬೇರು ತಿನ್ನುವಂತ ಹುಳು. ಇದರ ನಿಯಂತ್ರಣ ಹೇಗೆ ಅಂತೀರಿ? ನಾವು ಬೇರು ತಿನ್ನುವ ಹುಳುಗಳಿಗೆಲ್ಲ ಸಾಯಿಲ್ ಗೆ ಏನಾರು ಹಾಕ್ಬೇಕು ಅಂದ್ರೆ ಈ 4-8 ಕಾರ್ಬೋಫ್ಯೂರಾನ್ ಈ ತರ ಗ್ರಾನ್ಯೂಲ್ಸ್ ಹರಳುಗಳನ್ನ ಹಾಕಬೇಕು. ಹರಳುಗಳನ್ನ ಹಾಕಿ ಅದನ್ನ ಮಣ್ಣುಗಳ ಜೊತೆ ಮಿಶ್ರ ಮಾಡ್ಬೇಕಾಗುತ್ತೆ. ಮತ್ತೆ ಇವು ಬೀಟಲ್ಸ್ ಗಳೆಲ್ಲ ಏನಿರ್ತಾವ ಅಂದ್ರೆ ಒಂದೊಂದ್ ಕಡೆ ಹೋಗಿ ಹೋಗಿ ಸೆಟ್ಲ್ ಆಗ್ತಿರ್ತಾವೆ, ಅದರಿಂದ ಅವನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡು ಅವನ್ನ ಡಿಸ್ಟ್ರಾಯ್ ಮಾಡೋದು. ಅಂದ್ರೆ ಈ ಮೊದಲ ಮಳೆ ಬಂದ ದಿನದ ರಾತ್ರಿನಲ್ಲಿ ಬರ್ತಾವೆ ಅವು ನೀಮ್ ಗಿಡಗಳು ಈ ತರ ಎಲ್ಲ ಅಂತವನ್ನ ತಗೊಂಡು ಕಲೆಕ್ಟ್ ಮಾಡ್ಕೊಂಡು ಡಿಸ್ಟ್ರಾಯ್ ಮಾಡ್ಬೇಕಾಗುತ್ತೆ. ಮತ್ತೆ ನಾವೇನೇ ಕೆಮಿಕಲ್ ಹಾಕಕ್ ಮುಂಚೆ ಅದು ಸಾಯಿಲ್ ಏನಿರುತ್ತೆ ಅದನ್ನ ಸ್ವಲ್ಪ ಕೆದಕ್ಬೇಕಾಗುತ್ತೆ. ಕೆದಕ್ಕೆ ಹಾಕೋದ್ರಿಂದ ಅದು ಇದ್ರ ರೂಟ್ಗೆ ಹೋಗಿ ಅಟ್ಯಾಕ್ ಆಗುತ್ತೆ. ಅಂದ್ರೆ ಏನು ಅರಳನ್ನು ಜಾಸ್ತಿ ಯೂಸ್ ಮಾಡಬಹುದು. ಕ್ಲೋರೋಫೈರಿಪಾಸ್ ಬಳಸಬಹುದು. ಕ್ಲೋರೋಫೈರಿಪಾಸ್ ಬಳಸಬಹುದು. ಆ ಕೆಮಿಕಲ್ ಎಲ್ಲಾ ಭೂಮಿ ಈಗ ಟರ್ಮೈಟ್ ಅಂತ ಒಂದೇನಿದೆ ಅಂತವೂ ಎಲ್ಲದಕ್ಕೂ ಗೆದ್ಲು ಇದಕ್ಕೆಲ್ಲದಕ್ಕೂ ಬರುತ್ತೆ. ಅಂದ್ರೆ 1 liter ನೀರಿಗೆ 1-2 ml ಹಾಕೊಂಡು ನಾವು ಸ್ಪ್ರೇ ಸಿಂಪಡಣೆ ಮಾಡಬಹುದು. ಇನ್ನೊಂದು ತಾವು ತಿಳಿಸಿದ್ದು ಅಂದ್ರೆ ಹೇನು ಅಂತ, ಏಲಕ್ಕಿ ಬೆಳೆನಲ್ಲಿ ಇದು ಮುಖ್ಯವಾಗಿ ಯಾವ ಕಂಡು ಬರುತ್ತೆ ಅಂತೀರಿ? ಏಲಕ್ಕಿ ಬೆಳೆಯಲ್ಲಿ ಹೇನು ಇದು ಪೆಂಟಲೋನಿಯಾ ನಿಗ್ರೋ ನರ್ವೋಸ ಅಂತ ಹೇಳಿ ಇದೊಂದು ಜೂನ್ ಜುಲೈ ಈ ಮಂತ್ ಗಳಲ್ಲಿ ಕಾಣುತ್ತೀವಿ ನಾವು. ಇದೇನ್ ಮಾಡುತ್ತೆ ಅಂದ್ರೆ ಇದು ಒಂದು ಸಕಿಂಗ್ ಪೆಸ್ಟ್ ಆಗಿರೋದ್ರಿಂದ ಏಫಿಡ್ ಹೇನು ರಸ ಇರೋದ್ರಿಂದನೇ ರಸ ಇರುತ್ತೆ. ಮತ್ತೆ ಅವೆಲ್ಲ ಹಳದಿ ಬಣ್ಣಗಳಾಗ್ತಾ ಹೋಗ್ತಾವ ಅವೆಲ್ಲ ಒಣಗಕ್ಕೆ ಸ್ಟಾರ್ಟ್ ಆಗುತ್ತೆ. ಆದ್ರೆ ಇದು ಏನಂದ್ರೆ ಕನ್ಸೀಲ್ಡ್ ಪ್ಲೇಸಸ್ ಅಂತಾರೆ, ಅಂದ್ರೆ ಗೊತ್ತಾಗದಿರೋ ಜಾಗಗಳಲ್ಲಿ ಹಿಂಗ್ ಎಲೆ ಹಿಂಗ್ ಕವರಿಂಗ್ ಇರುತ್ತಲ್ಲ ಆ ತರದ್ರ ಒಳಗೆ ಇಟ್ಕೊಂಡು ಇದು ತಿನ್ಕೊಂಡು ಹೋಗ್ತಾ ಇರುತ್ತೆ. ಕಾಣಿಸಲ್ಲ ಇದ್ರಲ್ಲಿ ಜಾಸ್ತಿ ಟ್ರಾನ್ಸ್ಮಿಟ್ ಅಂದ್ರೆ ಸ್ವಲ್ಪ ಓಪನ್ ಮಾಡಿ ನೋಡಿದ್ರೆ ಅವು ನಮಗೆ ಕಾಣಿಸ್ತವೆ, ಇಲ್ಲ ಅಂದ್ರೆ ಅದು ಕಾಣ. ಇದು ಮೇಜರ್ ಆಗಿ ನಂಜಾಣು ಏನಿದೆ ವೈರಸ್ ನಂಜಾಣು ಅದನ್ನ ಸ್ಪ್ರೆಡ್ ಮಾಡುತ್ತೆ. ಕಟ್ಟೆ ರೋಗ ಅಂತೀವಲ್ಲ ಕಟ್ಟೆ ಡಿಸೀಸ್, ಅದು ವೈರಸ್ ಇಂದ ಬರುತ್ತೆ. ಆ ವೈರಸ್ ಅನ್ನ ಇದು ಟ್ರಾನ್ಸ್ಮಿಟ್ ಮಾಡೋದ್ರಲ್ಲಿ ಮೇಜರ್ ಪ್ಲೇ ಮಾಡುತ್ತೆ. ಇದು ಡ್ಯಾಮೇಜ್ ಗಿಂತ ಈ ವೈರಸ್ ಅನ್ನ ಟ್ರಾನ್ಸ್ಫರ್ ಮಾಡೋದೇ ಜಾಸ್ತಿ ಆಗಿದೆ. ಅಂದ್ರೆ ಕಟ್ಟೆ ರೋಗ ಉಂಟು ಮಾಡೋದಕ್ಕೆ ಇದೇ ಕಾರಣ ಹರಡೋದಕ್ಕೆ. ಅದರಿಂದ ಇದು ಜಾಸ್ತಿ ಡ್ಯಾಮೇಜ್ ಅನ್ನ ನಾವು ನೋಡಬಹುದು. ಅಂದ್ರೆ ಈ ಬಾಳೆಹೇನನ್ನ ನಿಯಂತ್ರಣ ಮಾಡೋದ್ರಿಂದ

75 ವರ್ಷ ಪ್ರಾಯದ ಪಾಲೆ ರುಕ್ಮಿಣಿಯವರು ಇಂದು ಪೂರ್ವಾಹ್ನ 11 ಗಂಟೆಗೆ ನಿಧನರಾಗಿದ್ದಾರೆ. ಪಾಲೆ ರುಕ್ಮಿಣಿ ಅವರ ಅಂತ್ಯಕ್ರಿಯೆ ನಾಳೆ 12 ಗಂಟೆಗೆ ಕೊಟ್ಟೋಳಿ ಗ್ರಾಮದಲ್ಲಿ ನಡೆಯಲಿದೆ. ನೆಲಜಿ ಗ್ರಾಮದ ಚಿಯಕ್ಪೋವಂಡ ಪೌತಿ ಮಾಚಯ್ಯ ಅಂಗಡ ಮೋವೋ ರಂಜು ತಿಮ್ಮಯ್ಯ ಅಂಗ 55 ವಯದಲ್ಲ ಇಂದು ಮಜ್ಜನ ಮರಣಪಟ್ಟಿದ್ದು ಚಿಯಕ್ಪೋವಂಡ ರಂಜು ತಿಮ್ಮಯ್ಯ ಅಂಡ ಕಿರಿಕಾರ್ಯ ನಾಳೆ ಪೊಲಕ 10 ಗಂಟೆಗೆ ಒಕ್ಕ ತೂಟುಂಗುಳತ ನಡಪಾಂದ ಒಕ್ಕಕಾರ ಅರಿಚಿಟ್ಟಿದ್ದು. ನಿಧನ ಸುದ್ದಿ ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಸುದ್ದಿ ಜುಂಪೆ ಪ್ರಾಯೋಜಕರು ಜ್ಞಾನಗಂಗಾ ಸೆಂಟ್ರಲ್ ಸ್ಕೂಲ್ ಬೆಳ್ಳಾರೆ. ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯಕ್ಕಾಗಿ ಅತ್ಯಾಧುನಿಕ ಕಲಿಕಾ ಸಾಧನಗಳನ್ನು ಹೊಂದಿದ್ದು ನುರಿತ ಬೋಧಕ ವರ್ಗ, ಸುಸಜ್ಜಿತ ಲ್ಯಾಬ್, ಪಿಕಪ್ ಡ್ರಾಪ್, ಹುಡುಗರಿಗೆ ಹಾಸ್ಟೆಲ್ ಸೌಲಭ್ಯವಿದೆ. ಮುಂದಿನ ವರ್ಷಕ್ಕೆ ದಾಖಲಾತಿಗಳು ಆರಂಭವಾಗಿದ್ದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9481909533 9449829233 ಅಥವಾ jgcs.co.in. ಸುದ್ದಿ ಜೊಂಪೆ ಓದುತ್ತಿರವು ಉಳುವಾರನ ರೋಷನ್ ವಸಂತ್. ಜೊಂಪೆನ ವಿವರ: ಕೊಡಗು ವಿಶ್ವವಿದ್ಯಾನಿಲಯ, ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಕಾಡೆಮಿ, ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ ಇವರ ಕೂಡು ಕೂಟಲಿ, ಫೀಲ್ಡ್ ಮಾರ್ಷಲ್ ಕೆಎಂ ಕರಿಪ್ಪ ಮಹಾವಿದ್ಯಾಲಯದ ಅಮೃತ ಮಹೋತ್ಸವದ ಪ್ರಯುಕ್ತ ಕನ್ನಡಲ್ಲಿ 5ನೇ ವಿಜ್ಞಾನ ಮತ್ತು ತಂತ್ರಜ್ಞಾನದ ಸಮ್ಮೇಳನದ ಸುಸ್ಥಿರ ಅಭಿವೃದ್ಧಿಗಾಗಿ ವಿಜ್ಞಾನ ಮತ್ತು ತಂತ್ರಜ್ಞಾನದ ಕುರಿತು 3 ದಿನದ ಕಾರ್ಯಕ್ರಮಕ್ಕೆ ಇಂದು ಮಡಿಕೇರಿ ಫೀಲ್ಡ್ ಮಾರ್ಷಲ್ ಕೆಎಂ ಕರಿಪ್ಪ ಕಾಲೇಜಿನ ಸಭಾಮಂಡಲಿ ಜಿಲ್ಲೆಯ ಉಸ್ತುವಾರಿ ಮಂತ್ರಿ ಎನ್ಎಸ್ ಬೋಸರಾಜವು ಚಾಲನೆ ಕೊಟ್ಟು ಅಲ್ಲಿಂದ ಮಾತಾಡಿ, ಮನುಷ್ಯನ ಬದುಕಲಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲ್ಲದೆ ಬದುಕುವುದು ತುಂಬ ಕಷ್ಟ. ಸರ್ವರಿಗೂ ವಿಜ್ಞಾನ, ಸುಲಭ ವಿಜ್ಞಾನ, ಸುಸ್ಥಿರ ಅಭಿವೃದ್ಧಿಗಾಗಿ ವಿಜ್ಞಾನ ಅಂತ ಹೇಳುವ ಆಶಯದೊಟ್ಟಿಗೆ ನಾಡುನಿಡಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆಯ ಕಡೆಯಿಂದ ವಿಜ್ಞಾನನ ಪ್ರಚಾರ ಮಾಡಿಕ್ಕಾಗಿ ಸುಮಾರು ಕಾರ್ಯಕ್ರಮಗಳ ಏರ್ಪಾಡು ಮಾಡಿಕೊಂಡಳು. ಪ್ರಕೃತಿಯಲ್ಲಿ ಪ್ರತಿದಿನ ಆಗುವ ಬೆಳವಣಿಗೆಗಳ ಮುಂದೆನೆ ತಿಳ್ಕಣಿಕೆ ವಿಜ್ಞಾನ ಮತ್ತು ತಂತ್ರಜ್ಞಾನ ತುಂಬ ಒಳ್ಳೆಯದಾದೆ. ಈಗ ವಿಜ್ಞಾನ ಮತ್ತು ತಂತ್ರಜ್ಞಾನದ ಕುರಿತು ಕನ್ನಡಲ್ಲಿ ಮಾಹಿತಿಗ ಸಿಕ್ಕಿದೆ. ಇದರಿಂದ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಕನ್ನಡ ಭಾಷೆಯ ಬೆಳವಣಿಗೆ ಆದ್ಯತ ಮಂತ್ರಿಗ ಹೇಳ್ದು. ವಿಧಾನ ಪರಿಷತ್ತಿನ ಸದಸ್ಯರಾದ SL ಭೋಜೇಗೌಡವು ಮಾತಾಡಿ, ನಾಡಿನ ಭಾಷೆ ಹಂಗೆ ಅವ್ವ ಭಾಷೆ ಕನ್ನಡ ಔಟು. ಕನ್ನಡ ಭಾಷೆನ ಕುರಿತು ಅಭಿಮಾನ ಇರೋಕ್ಕೂ, ನಾಡಗೀತೆನ ಮಕ್ಕ ಹಾಡೋಕ್ಕೂ ಅದನ್ನು ಬಿಟ್ಟು ಧ್ವನಿವರ್ಧಕನ ಬಳಸಿಕೊಂಡು ನಾಡಗೀತೆನ ಹಾಡಿಸೋದು ಸರಿಯಲ್ಲ. ಕನ್ನಡ ಆಡಳಿತ ಭಾಷೆಯಾಗಿದ್ದು ಸಂಬಂಧಗಳ ಆಧಾರದಲ್ಲಿ ನಾಡನ್ನ ಕಟ್ಟಿವೆ. ಸಂಸ್ಕೃತಿ ಭಾವೈಕ್ಯತೆಯ ಬೀಡು ಕರ್ನಾಟಕದಾಟುತ ಹೇಳ್ದೋ. ಕಾರ್ಯಕ್ರಮದಲ್ಲಿ ಶಾಸಕ ಅಜ್ಜಿಕುಟ್ಟಿರ ಎಸ್ ಪೊನ್ನಣ್ಣ, ಕೊಡಗು ವಿಶ್ವವಿದ್ಯಾಲಯದ ಕುಲಪತಿ ಅಶೋಕ ಸಂಗಪ್ಪ ಹಾಲೂರ, ಜಿಲ್ಲಾಧಿಕಾರಿ ವೆಂಕಟರಾಜವು ಸೇರಿದಂಗೆ ಮುಖ್ಯಪಟ್ಟವು ಕೂಡಿಯಾಡಿದ್ದೋ. ನಿಮ್ಮ ಕೊಡಗು ಹಂಗೆ ನಿಮ್ಮ ಮಹಿಳಾ ಘಟಕದ ಕಡೆಯಿಂದ ಲಯನ್ಸ್ ಮಡಿಕೇರಿ, ಕೊಡಗು ಬ್ಲಡ್ ಡೋನರ್ಸ್ ಹಂಗೆ ಕೊಡಗು ಹವ್ಯಕ ವಲಯದ ಕೂಡು ಕೂಟಲಿ ಇದೇ ತಿಂಗಳ 30 ತಾರೀಕು ಬೆಳಿಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆ ಮುಟ ಮಡಿಕೇರಿನ ಲಯನ್ಸ್ ಸಭಾಬಾಡಲಿ ಘಟಕದ ಅಧ್ಯಕ್ಷ ಡಾಕ್ಟರ್ ರಾಜಾರಾಮ್, ಸುಖದೇವ್, ರಾಜ್ಗುರು ಹಂಗೆ ಭಗತ್ ಸಿಂಗ್ ಅವರ ಗ್ಯಾನಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಂವೇದನಾ ಎರಡೂ ತ ಹೇಳುವ ಹೆಸರಲ್ಲಿ ಮಡಿಕೇರಿಯಲ್ಲಿ ದೊಡ್ಡ ಮಟ್ಟದ ರಕ್ತದಾನ ಶಿಬಿರ ಏರ್ಪಾಡಾಟು. ಕೊಡವ ಹಾಕಿ ಹಬ್ಬದ ಜನಕ ಕರಡ ಗ್ರಾಮದ ಪಾಂಡಂಡ ಕುಟುಂಬದ ಇನ್ಮನೆಯಲ್ಲಿ ಇಂದು ಮುದ್ದಂಡ ಕಪ್ ಹಾಕಿ ಹಬ್ಬದ ಕ್ರೀಡಾ ಜ್ಯೋತಿನ ಉದ್ಘಾಟನೆ ಜಂಬರ ನಡೆದು. ಜಂಬರನ ಶಾಸಕ ಅಜ್ಜಿಕುಟ್ಟಿರ ಎಸ್ ಪೊನ್ನಣ್ಣ ಹಂಗೆ ಕೊಡವ ಹಾಕಿ ಹಬ್ಬದ ಜನಕ ದಿವಂಗತ ಪಾಂಡಂಡ ಕುಟ್ಟಪ್ಪ ಅವರ ಹೆಣ್ಣು ಶೀಲಾ ಕುಟ್ಟಪ್ಪವು ಉದ್ಘಾಟನೆ ಮಾಡಿದು. ಭಾಗಮಂಡಲ ಶ್ರೀ ತಲಕಾವೇರಿ ದೇವಸ್ಥಾನದಲ್ಲಿ ಇದೇ 27 ತಾರೀಕು ಮನರ ಕೆಲಸ ಇರೋದರಿಂದ ಮಧ್ಯಾಹ್ನ 2 ಗಂಟೆಯ ಮೇಲೆ ದೇವಸ್ಥಾನಕ್ಕೆ ಭಕ್ತರಿಗೆ ಹೋಗಿ ಪ್ರವೇಶ ಇರದುಲೇತ ದೇವಸ್ಥಾನದ ಕಾನಿರೋಕ ಅಧಿಕಾರಿಗ ತಿಳಿಸಿಯಳು. ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಅಡಿಲಿ ಬರುವ ಜಿಲ್ಲೆನ ಪೊನ್ನಂಪೇಟೆ ಅರಣ್ಯ ಮಹಾವಿದ್ಯಾಲಯದಲ್ಲಿ ಇಂದು ಮತ್ತು ನಾಳೆ 2 ದಿನ ಜೀವ ವೈವಿಧ್ಯತೆಯ ಸಂರಕ್ಷಣೆ ಮತ್ತು ಸುಸ್ಥಿರ ಭವಿಷ್ಯಕ್ಕಾಗಿ ಹವಾಮಾನ ಬದಲಾವಣೆಯ ತಗ್ಗಿಸುವಿಕೆ ಕುರಿತು ರಾಷ್ಟ್ರೀಯ ಸಮ್ಮೇಳನ ಏರ್ಪಾಡಾಟು. ನಾಳೆ ಮಧ್ಯಾಹ್ನ 3:30 ಆಕೇರಿ ಜಂಬರ ನಡೆದಿದೆ. 2025-26 ಸಾಲಿಗೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಕಡೆಯಿಂದ ಅಲ್ಪಸಂಖ್ಯಾತರ ಮೊರಾರ್ಜಿ ದೇಸಾಯಿ ವಸತಿ ಸ್ಕೂಲ್ ಮತ್ತು ಡಾಕ್ಟರ್ APJ ಅಬ್ದುಲ್ ಕಲಾಂ ವಸತಿ ಸ್ಕೂಲ್ಗಳ 6ನೇ ಕ್ಲಾಸಿಗೆ ಪುಕ್ಸಟೆಯಾಗಿ ಸೇರಿಕೆ ಅರ್ಜಿ ಕರೆದಳು. CBSE ಆಂಗ್ಲ ಮಾಧ್ಯಮಕ್ಕೆ ಸೇರಿಕೆ ಕುಸಿ ಇರುವ ಮಕ್ಕ ವಸತಿ ಸ್ಕೂಲ್ಗಳಿಂದ ಕೇಳಿ ತಿಳ್ಕೊಳ್ಳಕೃತ ಇಲಾಖೆಯ ಜಿಲ್ಲಾ ಅಧಿಕಾರಿಗ ತಿಳಿಸಿಯಳು. ಮಡಿಕೇರಿಯಿಂದ ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಫ್ಲೈ ಬಸ್ ಸಂಚಾರಕ್ಕೆ ಚಾಲನೆ ಸಿಕ್ಕಿತು. ಬೆಂಗಳೂರು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಮಧ್ಯರಾತ್ರಿ 2:30 ಹೊರಟು ಮಡಿಕೇರಿಗೆ ಬೆಳಿಗ್ಗೆ 7:30 ತಲುಪಿದೆ. ಅಲ್ಲಿಂದ ಬೆಳಿಗ್ಗೆ 11:30 ಮಡಿಕೇರಿಯಿಂದ ಹೊರಟು ಸಾಯಂಕಾಲ 6 ಗಂಟೆಗೆ ಬೆಂಗಳೂರಿಗೆ ತಲುಪಿದೆ ಅಂತ ಮಡಿಕೇರಿ KSRTC ಘಟಕದ ವ್ಯವಸ್ಥಾಪಕರು ತಿಳಿಸಿದರು. ICR ಕೃಷಿ ವಿಜ್ಞಾನ ಕೇಂದ್ರ ಗೋಣಿಕೊಪ್ಪ ಮತ್ತು ಸಸ್ಯತಳಿ ರಕ್ಷಣೆ ಮತ್ತು ರೈತರ ಹಕ್ಕುಗಳ ಪ್ರಾಧಿಕಾರ ನವದೆಹಲಿ ಹಂಗೆ ICR ಕೃಷಿ ತಂತ್ರಜ್ಞಾನ

ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ ಸಿಟಿ. ಸ್ಯಾನ್ ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 meters ದೂರದಲ್ಲಿ. ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243002424. ಸುದ್ದಿ ಸಮಾಚಾರ ಓದಿಯನ್ನುಳ್ಳ ಮಾಚಿಮಾಡ ಹರ್ಷ ದೇವಯ್ಯ. ಮಡಿಕೇರಿಯಲ್ಲುಳ್ಳ ಫೀಲ್ಡ್ ಮಾರ್ಷಲ್ ಕೊಡಂದರ ಕಾರ್ಯಪ್ಪ ಕಾಲೇಜಿನ ಅಮೃತ ಮಹೋತ್ಸವತ್ರ ಮಾರಿಪತ್ ಕೊಡಗು ವಿಶ್ವವಿದ್ಯಾಲಯ ಕರ್ನಾಟಕ ವಿಜ್ಞಾನ ಪಿನ್ ತಂತ್ರಜ್ಞಾನ ಅಕಾಡೆಮಿ ಪಿಂಜ ವಿಜ್ಞಾನ ಪಿನ್ ತಂತ್ರಜ್ಞಾನ ಇಲಾಖೆಯ ಕೂಡುಕೂಟತನ ಸುಸ್ಥಿರ ಅಭಿವೃದ್ಧಿಗಾಗಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಅನ್ನುವ ಮೋಪು ಕೂಟತನ ಚೆರು ನೀರಾವರಿ ವಿಜ್ಞಾನ ಪಿನ್ ತಂತ್ರಜ್ಞಾನ ಕೂಡನಕ್ಕೆ ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವಗಳನ್ನ ಎನ್ ಎಸ್ ಬೋಸರಾಜು ಇಂದು ಉದ್ಘಾಟನೆ ಮಾಡಿಚಿ. ಬೈಂಜತಕ್ಕ ಪರಂದ ಸಚಿವಂಗ ವಿಜ್ಞಾನ ಪಿನ್ ತಂತ್ರಜ್ಞಾನ ಮೀದ ಕೊದಿ ಇಂಜಕ ವೈಜ್ಞಾನಿಕ ಸಂಶೋಧನೆ ನಡೆಸುವ ಸಾಧ್ಯ ಆಪನ ಅಭಿಪ್ರಾಯಪಟ್ಟಿತ್ತು. ವಿಜ್ಞಾನ ಪಿನ ತಂತ್ರಜ್ಞಾನ ಮಾಹಿತಿ ಇಕ್ಕ ಕನ್ನಡತೆ ಕಟ್ಟಿನುಳ್ಳಾನಗುಂಡ್ ಕನ್ನಡತೆ ವಿಜ್ಞಾನ ಪಿನ್ ತಂತ್ರಜ್ಞಾನ ಮೋಪುಕೂಟ ನಡೆದುಳ್ಳದು ಖುಷಿಯ ವಿಷಯ ನೆನಚಿ. ಕಾರ್ಯಕ್ರಮದ ಕೂಡಿಯಾಡಿದ ತಕ್ಕ ಬರಂದ ಮುಖ್ಯಮಂತ್ರಿಯರ ಕಾನೂನು ಸಲಹೆಗಾರರನ್ನು ಶಾಸಕ ಅಜ್ಜುಕುಟೀರ ಪೊನ್ನಣ್ಣ ನಾಡು ಪಿನ ದೇಶತ್ರ ಬೊಳ್ಚಕ್ಕೆ ವಿಶ್ವವಿದ್ಯಾಲಯತ್ರ ಕೊಡುಗೆ ದುಂಬ ಉಂಡು ಇಕ್ಕತ್ರ ಪರಿಸ್ಥಿತಿ ಪಿನ ಜಾಗತಿಕ ಓಡಿಕೆ ಕೊತ್ತನಕ್ಕೆ ಮಕ್ಕಳ ಪಾಠ